ഇമാൻ വേങ്കടനാഥാര്യ കവിതാർക്കിക കേസരി വേദാന്താചാര്യവർജ്യോ മേ സന്നിധത്താം സദാഹൃദി നിഗമാന്ത മഹാദേശികര ദയാശതക സ്തോത്രത്തിൽ 47ನೇ ശ്ലോക വിദ്വത്സേവാകതകനികഷൈ വീതപങ്കജയാനാം പദ്മാകാന്ത പ്രണയതി ദയേ ദർപ്പണം തേ സ്വശാസ്ത്രം ലീലാദക്ഷാം ത്വദനവസരേ ലാലയന് വിപ്രലിപ്സാം മായാശാസ്ത്രാണ്യപി ശമയിതും ത്വത്പ്രപന്ന പ്രദീപാന്. വിദ്വത്സേവാ കഥക നികഷൈഹി വീത പങ്കാശയാനാം പദ്മാകാന്ത പ്രണയതി ദയേ ദർപ്പണം തേ സ്വശാസ്ത്രം. ദയേ ദയാദേവിയെ പദ്മാകാന്ത ശ്രീനിവാസനു വിദ്വത്സേവാ കഥക നികഷൈഹി വിദ്വജ്ജനര സേവെ എന്നുവന്തഹ ಒಂದು ಕಥಕ ಅಂದರೆ ಚಿಲ್ಲದ ಬೀಜ. ಅದರಿಂದ ವೀತ ಪಂಕಾಶಯಾನಾಂ ಮನಸ್ಸಿನ ಕಲ್ಮಶಗಳನ್ನೆಲ್ಲ ಕಳೆದುಕೊಂಡವರಿಗೆ, ಅದರಲ್ಲಿ ಉಜ್ಜಿ ಮನಸ್ಸಿನ ಕಲ್ಮಶವನ್ನು ಕಳೆದುಕೊಂಡವರು, ತೇ ದರ್ಪಣಂ ನಿನ್ನ ಕನ್ನಡಿಯಂತಿರುವ ಸ್ವಶಾಸ್ತ್ರಂ ಭಗವಚ್ಛಾಸ್ತ್ರವನ್ನು ಪ್ರಣಯತಿ ರಚಿಸಿಕೊಡಿಸ್ತಾನೆ ಶ್ರೀನಿವಾಸ. ತ್ವದ ಅನವಸರೇ ನಿನ್ನ ಪ್ರಸಕ್ತಿ ಇಲ್ಲದಿದ್ದಾಗ, ನಿನ್ನ ಅವಸರವಿಲ್ಲದಿದ್ದಾಗ, ಲೀಲಾದಕ್ಷಾಂ ಲೀಲೆಯ ನಿರ್ವಾಹದಲ್ಲಿ ಸಮರ್ಥವಾದ ವಿಪ್ರಲಿಪ್ಸಾಂ ವಿರೋಧೋಕ್ತಿಯನ್ನ ಲಾಲೆಯನ್ನು ಲಾಲಿಸಿ, ತ್ವತ್ ಪ್ರಪನ್ನ ಪ್ರತೀಪಾನ್ ನಿನ್ನಲ್ಲಿ ಶರಣಾಗತಿ ಮಾಡಿದವರ ವಿರೋಧಿಗಳನ್ನು ಶಮಯಿತುಂ ಶಾಂತಗೊಳಿಸಲು, ಮಾಯಾಶಾಸ್ತ್ರಾಣಿ ಅಪಿ ಪ್ರಣಯತಿ ಶ್ರೀನಿವಾಸನು ಮಾಯಾಶಾಸ್ತ್ರಗಳನ್ನೂ ಕೂಡ ರಚನೆ ಮಾಡ್ತಾನೆ. ದಯೆಯ ಪ್ರಭಾವವನ್ನು ಸ್ತೋತ್ರ ಮಾಡುವಾಗ ಸ್ತೋತ್ರ, ಲೋಕದಲ್ಲಿ ಎಲ್ಲ ಬಗೆಯ ಶಾಸ್ತ್ರಗಳನ್ನು ಭಗವಂತನೇ ಪ್ರದಾನ ಮಾಡಿದವನು ಅಂತ ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನ್ ವರ್ಣನೆ ಮಾಡ್ತಾರೆ. ವಿದ್ವತ್ಸೇವಾ ಕಥಕ ನಿಕಷೈಹಿ ವೀತ ಪಂಕಾಶಯಾನ, ಸತ್ವನಿಷ್ಠರಾದ ಸತ್ಸಂಪ್ರದಾಯ ಸಿದ್ಧರಾದ ಸದಾಚಾರ್ಯರನ್ನು ಇಲ್ಲಿ ವಿದ್ವಾಂಸರು ಅಂತ ಹೇಳ್ತಾರೆ. ಅಂತಹ ವಿದ್ವಾಂಸರ ಸೇವೆಯಿಂದ ತಮ್ಮ ಮನಸ್ಸಿನ ಕಲ್ಮಶಗಳನ್ನೆಲ್ಲ ಪೂರ್ಣವಾಗಿ ಕಳೆದುಕೊಂಡು ಪಾಪರಹಿತರಾದವರಿಗೆ ಭಗವಚ್ಛಾಸ್ತ್ರವು ರುಚಿಸುತ್ತೆ ಅಂತ ಹೇಳ್ಬಿಟ್ಟು, ಪದ್ಮಾಕಾಂತಹ ಪ್ರಣಯತಿದೆಯೇ ದರ್ಪಣಂ ತೇ ಸ್ವಶಾಸ್ತ್ರಂ, ಅಂತಹ ಸಾತ್ವಿಕರಿಗೆ ಭಗವಂತನು ತಾನೇ ಪಾಂಚರಾತ್ರಾದಿ ಶಾಸ್ತ್ರಗಳನ್ನು ಕರುಣಿಸಿದ್ದಾನೆ. ಸ್ವಶಾಸ್ತ್ರಂ ಎಂಬುದು ಸಾತ್ವತ ಶಾಸ್ತ್ರವನ್ನು ತಿಳಿಸುತ್ತೆ. ಅದು ದಯಾದೇವಿಯ ದರ್ಪಣವೇ ಎಂದರೆ ಕನ್ನಡಿಯೇ ಆಗಿದೆಯಂತೆ. ಯಾಕೆ ಅಂತ ಹೇಳಿದ್ರೆ ಭಗವಂತನ ದಯೆಯು ಅಲ್ಲಿ ಸ್ವಚ್ಛವಾಗಿ ಸ್ಫುಟವಾಗಿ ಕಾಣಬರುತ್ತದೆ ಅಂತ ಹೇಳಿಬಿಟ್ಟು. ಆ ಸಾತ್ವಿಕ ಶಾಸ್ತ್ರದ ಮಹತ್ವವೇನು ಅಂತ ಹೇಳಿದ್ರೆ, ಅತ್ಯಂತ ಸುಲಭವಾದ ಅಕಿಂಚನರ ಉಪಾಯವಾದ ಪ್ರಪತ್ತಿಯು ಅದರಲ್ಲಿ ಬಹಳ ಸ್ಪಷ್ಟವಾಗಿ ವಿಸ್ತಾರವಾಗಿ ನಿರೂಪಿತವಾಗಿದೆ. ಆದ್ದರಿಂದ ದಯಾದೇವಿಗೆ ಅದು ತನಗಾಗಿಯೇ ಭಗವಂತನು ಮಾಡಿದ ಕನ್ನಡಿಯೋ ಅನ್ನುವಂತೆ ಸಂತೋಷ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಸಾತ್ವತ ಶಾಸ್ತ್ರದಲ್ಲಿ ಶ್ರೀನಿವಾಸನ ದಿವ್ಯಮಂಗಳ ವಿಗ್ರಹದಲ್ಲಿ ಶ್ರದ್ಧೆ ರುಚಿ ಇವೆಲ್ಲ ಇರಬೇಕು ಅಂತ ಹೇಳಿಬಿಟ್ಟು ಪ್ರತಿಪಾದಿತವಾಗಿದೆ. ಆದ್ದರಿಂದಲೇ ದಯಾದೇವಿಯ ಸ್ತೋತ್ರದಲ್ಲಿ ಅದರ ಸ್ತುತಿಯೂ ಇಲ್ಲಿ ಸೇರಿದೆ. ಸರ್ವಜ್ಞನಾದ ಭಗವಂತನಿಂದ ಸಕಲ ಲೋಕಗಳ ಉದ್ಧಾರಕ್ಕಾಗಿ ಸಕಲ ವೇದಗಳ ಸಾರಾರ್ಥಗಳೆಲ್ಲ ಪಂಚರಾತ್ರ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ತ್ವದ ಅನವಸರೇ ಲೀಲಾದಕ್ಷಾಂ ಲಾನೆಯಲ್ ವಿಪ್ರವಿಲಿಪ್ಸಾಂ, ದಯೆಯು ಹತ್ತಿರವಿದ್ದರೆ ವಂಚನೆಗೆ ಅವಕಾಶವೇ ಇರೋದಿಲ್ಲ. ಆದ್ದರಿಂದ ದಯಾದೇವಿಯು ಹತ್ತಿರದಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ಭಗವಂತನ ಲೀಲೆ ಕಾರ್ಯಕರವಾಗುತ್ತೆ ಅಂತ ಚಮತ್ಕಾರವಾಗಿ ಹೇಳ್ತಾರೆ. ಮಾಯಾಶಾಸ್ತ್ರಾಣಿ ಅಪಿ, ಆಗ ಮಾಯಾ ರೂಪವಾದ ಅಡೆತಡೆಗಳನ್ನು ಹೆಚ್ಚಿಸುವ ಶಾಸ್ತ್ರಗಳು ಎಂದರೆ ಮಾಯಾರೂಪವಾದ ಅಡೆತಡೆಗಳು ಅದನ್ನು ಹೆಚ್ಚಾಗಿ ಉಂಟು ಮಾಡುತ್ತಂತೆ. ತಪ್ಪಾದ ಜ್ಞಾನವನ್ನು ಉಂಟು ಮಾಡುವ ಶಾಸ್ತ್ರಗಳು ಅಂತ, ವೇದ ವಿರುದ್ಧವಾದದ್ದು, ಅದನ್ನು ಭಗವಂತ ತಾನೇ ಪ್ರವರ್ತನೆ ಮಾಡ್ತಾನೆ. ಇಲ್ಲಿ ಅಪಿ ಅಂತ ಹೇಳಿರೋದು ಅದು ಸ್ವಾಭಾವಿಕವಾದ ಇಚ್ಛೆಯಿಂದ ಮಾಡಿದುದಲ್ಲ ಅಂತ ಸೂಚಿತವಾಗಿದೆ. ಮತ್ತೆ ಯಾಕೆ ಮಾಡಬೇಕು ಭಗವಂತ ಅಂದರೆ, ಚೇತನರ ಕರ್ಮಗಳಿಗೆ ಅನುಗುಣವಾದ ಫಲಗಳನ್ನು ಕೊಡಲು ಮಾಡಲ್ಪಟ್ಟ ಶಾಸ್ತ್ರಗಳು ಇದು. ಎಲ್ಲ ವಿಧವಾದ ಫಲಗಳನ್ನು ಕೊಡಬೇಕಲ್ಲ ಭಗವಂತ. ಇದು ಒಂದು ಲೀಲೆ ಅವನದು. ಹೀಗೆ ತಾನೇ ಪ್ರವರ್ತನೆ ಮಾಡಿದ ವೇದಶಾಸ್ತ್ರಕ್ಕೆ ವಿರುದ್ಧವಾದ ಮಾಯಾಶಾಸ್ತ್ರವನ್ನು ಪ್ರವರ್ತನೆಗೊಳಿಸಿ ಶರಣಾಗತರ ವಿರೋಧಿಗಳನ್ನ ಮೋಹಕ್ಕೊಳಗಾಗಿಸ್ತಾನೆ ಭಗವಂತ ಅಂತ ಹೇಳ್ತಾರೆ. ಅದನ್ನ ಇವನು ದಯಾದೇವಿ ಹತ್ತಿರದಲ್ಲಿ ಇಲ್ಲದೇ ಇರುವಾಗಲೇ ಮಾಡಬೇಕು ಅಂತ ಹೇಳಿಬಿಟ್ಟು ಚಮತ್ಕಾರವಾಗಿ ದಯಾದೇವಿಯ ಸ್ತೋತ್ರವನ್ನು ಮಾಡ್ತಾರೆ. ಶಮಯತುಂ ತ್ವತ್ ಪ್ರಪನ್ನ ಪ್ರತೀಪಾನ್, ಅಂತಹ ಕರ್ಮಗಳನ್ನು ಆ ಮಾಯಾಶಾಸ್ತ್ರಗಳನ್ನು ಇವನು ಸೃಷ್ಟಿ ಮಾಡಬೇಕಾದ್ರೆ ಹಾಗೆ ಸೃಷ್ಟಿ ಮಾಡಿ ಅವರಿಗೆಲ್ಲ ಮೋಹ ಉಂಟು ಮಾಡಿ ಅವರಿಗೆ ಅವನು ಈ ವಿಧವಾದ ಒಂದು ಕಷ್ಟವನ್ನು ಉಂಟು ಮಾಡಬೇಕಾದ್ರೆ ಯಾಕೆ ಮಾಡಬೇಕು, ಅಂತಹ ಅಕ್ರೂರವಾದ ಕರ್ಮಗಳನ್ನು ಯಾರು ಮಾಡಿದ್ದಾರೆ ಅಂದರೆ ಅವರು ದಯಾದೇವಿಯಲ್ಲಿ ಶರಣಾಗತಿ ಯಾರು ಮಾಡಿದಾರೋ ಅಂತಹವರಿಗೆ ವಿರೋಧಿಗಳಾದವರು ಅಂತಹ ಕರ್ಮಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಭಗವಂತನಿಗೆ ಸಹಿಸಲು ಸಾಧ್ಯವಿಲ್ಲವಂತೆ. ಆದ್ದರಿಂದಲೇ ದಯಾದೇವಿಯಲ್ಲಿ ಶರಣಾಗತಿ ಮಾಡಿದವರು ಭಗವಂತನಿಗೆ ಅವನ ಪಕ್ಷಕ್ಕೆ ಸೇರಿದವರೇ ಆಗಿಬಿಟ್ರು. ಅವರ ವಿರೋಧಿಗಳು ಭಗವಂತನಿಗೂ ವಿರೋಧಿಗಳು. ಆದ್ದರಿಂದಲೇ ಶ್ರೀನಿವಾಸನಿಗೂ ಅವರನ್ನು ವಂಚಿಸಿ ದಂಡಿಸುವ ಯೋಚನೆ ಉಂಟಾಗುವುದು ಅಂತ ಹೇಳ್ತಾರೆ. ಹೀಗೆ ಭಗವಂತನ ಲೀಲೆಯೂ ಕೂಡ ದಯಾದೇವಿಯ ಕೈಂಕರ್ಯವನ್ನೇ ಮಾಡುವುದು ಅನ್ನುವಂತಹ ಭಾವವನ್ನು ಈ ಶ್ಲೋಕದಲ್ಲಿ ನಾವು ಅನುಭವಿಸಬಹುದು. ವಿದ್ವತ್ಸೇವಾ ಕಥಕ ನಿಕಷೈರ್ವೀತ ಪಂಕಾಶಯಾನಾಂ ಪದ್ಮಾಕಾಂಡ ಪ್ರಣಯಿತಿದಯೇ ದರ್ಪಣಂ ತೇ ಸ್ವಶಾಸ್ತ್ರಂ ಲೀಲಾದಕ್ಷಾಂ ತ್ವದನವಸರೇ ಲಾಲಯನ್ ವಿಪ್ರಲಿಪ್ಸಾಂ ಮಾಯಾಶಾಸ್ತ್ರಾಣ್ಯಪಿ ಶಮಯಿತುಂ ತ್ವತ್ಪ್ರಪನ್ನ ಪ್ರತೀಪಾನ್. 48ನೇ ಶ್ಲೋಕ ಮುಂದಿನದು. ದೈವಾತ್ ಪ್ರಾಪ್ತೇ ವೃಷಗಿರಿತಟಂ ದೇಹಿನಿ ತ್ವನ್ನಿಧಾನಾತ್ ಸ್ವಾಮಿನ್ ಪಾಹೀತ್ಯವಶವಚನೇ ವಿಂದತಿ ಸ್ವಾಪಮಂತ್ಯಂ ದೇವಶ್ರೀಮಾನ್ ದಿಶತಿ ಕರುಣೇ ದೃಷ್ಟಿಮಿಚ್ಛನ್ ತ್ವದೀಯಾಂ ಉದ್ಘಾತೇನ ಶ್ರುತಿ ಪರಿಷದಾಮುತ್ತರೇಣಾಭಿಮುಖ್ಯಂ. ಕರುಣೆ ಅಂತ ಇಲ್ಲಿ ಸಂಬೋಧನೆ ದಯಾದೇವಿಗೆ. ದಯಾದೇವಿಯೇ ತ್ವನ್ನಿಧಾನಾತ್, ನಿಧಾನಂ ಅಂದರೆ ಕಾರಣ ಅಂತ, ಸರ್ವಹಿತವಿಷಿಯಾದ ನಿನ್ನ ಕಾರಣದಿಂದ, ದೈವಾತ್ ಯಾವುದೋ ಸುಕೃತದ ಕಾರಣದಿಂದ, ವೃಷಗಿರಿ ತಟಂ ದೇಹಿನಿ ಪ್ರಾಪ್ತೆ, ವೆಂಕಟಾಚಲದ ಪ್ರದೇಶವನ್ನು ಒಂದು ಜಂತು ಸೇರಿದರೆ, ದೇಹವುಳ್ಳ ಒಂದು ಜಂತು ದೇಹಿನಿ, ಸ್ವಾಮಿನ್ ಪಾಹೀತಿ ಅವಶವಚನೆ, ಪ್ರಭುವೇ ನನ್ನನ್ನು ಕಾಪಾಡು ಅಂತ ಹೇಳಲು ಕೂಡ ಶಕ್ತಿ ಇಲ್ಲದೆ ಇದ್ದರೂ, ಅಂತ್ಯಂ ಸ್ವಾಪಂ ವಿಂದತಿ, ಅಂತಹ ಶಕ್ತಿ ಇಲ್ಲದೆ ಮೃತಿಯನ್ನು ಹೊಂದಲು ದೇವಶ್ರೀಮಾನ್ ಶ್ರೀಯಪತಿಯಾದ ದೇವನು ತ್ವದೀಯಾಂ ದೃಷ್ಟಿಮಿಚ್ಛನ್, ನಿನ್ನ ದೃಷ್ಟಿಪ್ರಸಾರವನ್ನ ಆಸೆ ಹೊಂದವನಾಗಿ, ಅದರಲ್ಲಿ ಆಸೆ ಉಳ್ಳವನಾಗಿ, ಶ್ರುತಿ ಪರಿಷದಾಂ ವೇದಗಳ ಸಮೂಹದ ಉತ್ತರೇಣ ಉತ್ತರ ಭಾಗದ ಸಾರ ಸರ್ವಸ್ವವಾದುದು, ಉದ್ಘಾತೇನ ಉಪೋದ್ಘಾತದಂತಿರುವುದು ಆದ ಪ್ರಣವ ಪ್ರತಿಪಾದ್ಯವಾದ ಪುರುಷಾರ್ಥದಲ್ಲಿ ಆಭಿಮುಖ್ಯಂ ತತ್ಪರತೆಯನ್ನ ದಿಶತಿ ಕರುಣಿಸುತ್ತಾನೆ ಅಂತ ಸ್ತೋತ್ರ ಇದು. ವೇದ ಪ್ರದಾನದಿಂದ ಚೇತನದನ್ನು ರಕ್ಷಣೆ ಮಾಡುವ ರೀತಿಯಲ್ಲಿಯೇ ಭಗವಂತನು ದಯಾದೇವಿಯ ಪ್ರೇರಣೆಯಿಂದ ಪ್ರತಿಯೊಬ್ಬ ಚೇತನನನ್ನು ಕಾಪಾಡುತ್ತಾನಂತೆ. ಯಾವುದೋ ಒಂದು ಯಾದೃಚ್ಛಿಕವಾದ ಭಾಗ್ಯ ವಿಶೇಷದಿಂದಲಾದರೂ ವೆಂಕಟಾದ್ರಿಯ ಪ್ರದೇಶವನ್ನು ಸೇರಿದ ಜಂತುವಿನ ಮೇಲೆ ಭಗವಂತನ ಅನುಗ್ರಹವಾಗುವುದು. ವೃಷಗಿರಿಯ ಕಟಕಗಳಲ್ಲಿ ಮರಣ ಹೊಂದುವವರಿಗೆ ಭಗವಂತನ ಅಂಗೀಕಾರ ಉಂಟಾಗುವಂತಹ ಶ್ರೇಯಸ್ಸು ಬಹಳ ಸುಲಭ ಅಂತಾರೆ ಆಚಾರ್ಯರಲ್ಲಿ. ದಯಾದೇವಿಯ ಅನುಗ್ರಹದಿಂದಲೇ ಆ ದೇಶಕ್ಕೆ ಹೋಗುವ ಸುಕೃತ ಉಂಟಾಗಿ ಅಲ್ಲಿಯೇ ದೇಹವಿಯೋಗವೂ ಉಂಟಾಗುವುದು. ಆ ಅಂತಿಮ ಕ್ಷಣದಲ್ಲಿ ತಿಳಿಯದೇ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದರೂ ಅವರಿಗೆ ಉತ್ತಮಗತಿಯೇ ದೊರಕುವುದು. ಅಜಾಮಿಲನು ಬಹಳ ಪಾಪ ಮಾಡಿದ್ದನು. ಅಂತಿಮ ಕ್ಷಣದಲ್ಲಿ ತಿಳಿಯದೇ ತನ್ನ ಮಗನನ್ನು ಕರೆದನು ನಾರಾಯಣ ಅಂತ ಹೇಳಿಬಿಟ್ಟು, ಅವನಿಗೆ ಮುಕ್ತಿಯೇ ದೊರಕಿತು ಅಂತ ಪ್ರಮಾಣವಿದೆ. ಅದರಂತೆ ವೆಂಕಟಾದ್ರಿಯಲ್ಲಿಯೂ ಅದರ ಮಹತ್ವವನ್ನು ತಿಳಿಸುತ್ತಾರೆ. ಕಾಪಾಡು ಎಂದು ತಿಳಿಯದೇ ಮರಣದ ಸಮಯದಲ್ಲಿ ಹೇಳಿದರೆ ಅಥವಾ ಅದನ್ನು ಹೇಳುವ ಸ್ಥಿತಿಯಲ್ಲಿಯೂ ಇಲ್ಲದಿದ್ದರೂ ಸಹ ಆಗ ದಯಾದೇವಿಯು ಶ್ರೀನಿವಾಸನಿಗೆ ಆ ಚೇತನನ್ನು ಅಂಗೀಕರಿಸಲು ಒಪ್ಪಿಸುವಳು ಅಂತ ಹೇಳಿಬಿಟ್ಟು ಅದರಿಂದ ಭಗವಂತನ ಅನುಗ್ರಹ ದೊರೆತು ಕಡೆಗೆ ಮೋಕ್ಷವೇ ದೊರಕುವುದು ಆ ಜಂತುವಿಗೆ ಅಂತ ಹೇಳ್ತಾರೆ ಇಲ್ಲಿ ಸ್ವಾಮಿ ದೇಶಿಕನ್. ಅದನ್ನ ತ್ವನ್ನಿಧಾನಾತ್ ಅನ್ನೋದು ದಯಾದೇವಿಯೇ ಕಾರಣ. ವೆಂಕಟಾದ್ರಿಯನ್ನು ಹೋಗಿ ಸೇರಲು ಸಹ ಮತ್ತು ಅಲ್ಲಿಯೇ ಉತ್ಕ್ರಮಣವನ್ನು ಹೊಂದಲು ಮರಣವನ್ನು ಹೊಂದಲು ಅಷ್ಟೇ ಅಲ್ಲದೆ ಮರಣಕಾಲದಲ್ಲಿ ಸ್ವಾಮಿಯೇ ಕಾಪಾಡುವಂತ ತಿಳಿಯದೇ ಹೇಳಲು ಅಥವಾ ಹೇಳಲು ಸಹ ಸಾಮರ್ಥ್ಯವಿಲ್ಲದೆ ಇರಬಹುದು. ಅದರಿಂದಲೂ ಭಗವಂತ ಆಭಿಮುಖ್ಯವನ್ನು ತಾನೇ ತೋರುತ್ತಾನೆ. ಯಾಕೆ ಅಂತ ಹೇಳಿದರೆ ದಯಾದೇವಿಯ ಕಾರಣದಿಂದ. ಅದರಿಂದ ದಯಾದೇವಿಗೆ ಅತ್ಯಂತ ಸಂತೋಷವಾಗಿ ಪರಮಾತ್ಮನನ್ನು ಕಟಾಕ್ಷಿಸ್ತಾಳಂತೆ ಸಂತೋಷದಿಂದ. ಆ ಕಟಾಕ್ಷಕ್ಕೋಸ್ಕರ ಭಗವಂತ ಹಾಗೆ ಮಾಡ್ತಾನೆ ಅಂತ ಭಾವ ಇಲ್ಲಿ. ದೈವಾತ್ ಪ್ರಾಪ್ತೆ ವೃಷಗಿರಿ ತಟಂ ದೇಹಿನಿ, ದೈವಾತ್ ಅಂತ ಹೇಳ್ತಾರೆ ಸ್ವಾಮಿಯಲ್ಲಿ, ಯಾವುದೋ ಭಾಗ್ಯವಶದಿಂದ ಅಂತ. ದೇಹಿನಿ ಅನ್ನುವುದು ದೇಹವುಳ್ಳ ಎಲ್ಲ ಚೇತನರನ್ನು ತಿಳಿಸುತ್ತೆ. ಇದು ಎಲ್ಲ ಚೇತನರಿಗೂ ಲಭ್ಯ, ಸರ್ವಾಧಿಕಾರವಾದುದು. ಆದ್ದರಿಂದ ಮನುಷ್ಯ ತಿರ್ಯಕ್ಕು ಎಂಬ ಭೇದವಿಲ್ಲದೆ ಸಕಲ ಜೀವಿಗಳ ಮೇಲೂ ಭಗವಂತನ ಆಭಿಮುಖ್ಯವನ್ನು ತೋರಿಸ್ತಾನೆ ಅಂತ. ಸ್ವಾಮಿನ್ ಪಾಹೀತಿ ಅವಶವಚನೆ ವಿಂದತಿ ಸ್ವಾಪಮಂತ್ಯಂ. ಇಲ್ಲಿ ಅವಶವಚನೆ ಎಂಬುದು ಅವಶೇನಾಪಿ ಎನ್ನಾಮ್ನಿ ಆಕೃಷ್ಯ ಪುತ್ರ ಮಘವಾನ್ ಯದ್ ಅಜಾಮಿಲೋಪಿ ನಾರಾಯಣೇ ಮ್ರಿಯಮಾಣ ಅವಾಪಮುಕ್ತಿಂ ಅನ್ನುವುದನ್ನು ಕೂಡ ನೆನಪಿಗೆ ತರುತ್ತೆ. ಆದ್ದರಿಂದ ಅವನು ಅದನ್ನು ಹೇಳುವುದು ಕೂಡ ಸಾಧ್ಯವಿಲ್ಲ, ಅಥವಾ ಅವನು ತಿಳಿಯದೇ ಹೇಳಿದ, ಹೇಗಾದರೂ ಅರ್ಥ ಮಾಡಬಹುದು. ದೇವಶ್ರೀಮಾನ್, ಶ್ರೀ ವಿಶಿಷ್ಟನಾದ ದೇವನು, ಅದರಿಂದಲೇ ಅವನ ಅನುಗ್ರಹವು ಎಲ್ಲ ಚೇತನರ ಮೇಲೂ ಆಗುತ್ತೆ ಎನ್ನುವುದು ಸೂಚಿತವಾಗಿದೆ. ಕರುಣೇ ತ್ವದೀಯಾಂ ದೃಷ್ಟಿಮಿಚ್ಛನ್, ದಯಾದೇವಿಯ ನಿನ್ನ ಕಟಾಕ್ಷವನ್ನು ಬಹುಮಾನವನ್ನು ಕರುಣೆಯನ್ನು ಇಚ್ಛಿಸುವವನು ಭಗವಂತ. ಆ ಇಚ್ಛೆಯಿಂದಲೇ ಹೀಗೆಲ್ಲ ಮಾಡುತ್ತಾನೆ ಅಂತ ಹೇಳ್ತಾರೆ. ಉದ್ಘಾತೇನ ಶ್ರುತಿ ಪರಿಷದಾಂ ಉತ್ತರೇಣ ಅಭಿಮುಖ್ಯಂ. ಉದ್ಘಾತೇನ, ಉದ್ಘಾತ ಎಂದರೆ ಆರಂಭ. ಶ್ರುತಿಯೇ ಹೇಳುವಂತೆ ಯದ್ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತ, ಅದುವೇ ಪ್ರಣವವು. ಓಂಕಾರವು ಶ್ರುತಿಯ ಉಪಕ್ರಮದಲ್ಲಿ ಅದರ ಯೋಗವಿದ್ದೇ ಇರುವುದು. ಅದು ಸರ್ವವೇದ ಸಾರವಾಗಿದೆ, ಪರಮ ಪುರುಷಾರ್ಥ ಪ್ರದರ್ಶಕವಾಗಿದೆ. ಅದು ಒಪ್ಪಿಗೆಯನ್ನು ಕೂಡ ತಿಳಿಸುತ್ತೆ. ಪ್ರಣವ ಪ್ರಶಂಸೆಯನ್ನು ಮಾಡುತ್ತಾ ತೈತ್ತಿರಿಯ ಉಪನಿಷತ್ತು ಇದರ ಮಹಿಮೆಯನ್ನು ತಿಳಿಸುತ್ತೆ. ಯಾವುದೇ ವೇದ ಮಂತ್ರವನ್ನು ಪಠಿಸಲು ಮೊದಲು ಪ್ರಣವದಿಂದಲೇ ಆರಂಭ ಮಾಡುತ್ತಾರೆ ಎನ್ನುವುದನ್ನ ಓಮಿತಿ ಸಾಮಾನಿ ಗಾಯಂತಿ ಓಗಂ ಶೋಮಿತಿ ಶಸ್ತ್ರಾಣಿ ಶಗುಂಸಂತಿ ಓಮಿತ್ಯ ತ್ವರ್ಯು ಪ್ರತಿಗರಂ ಪ್ರತಿಗೃಣಾತಿ ಓಮಿತಿ ಬ್ರಹ್ಮ ಪ್ರಸೌತಿ ಎಂದು ಮುಂತಾಗಿ ಇದು ಶ್ರುತಿಯಲ್ಲಿ ಅತ್ಯದ್ಭುತವಾಗಿ ಪ್ರಣವದ ಒಂದು ಪ್ರಶಂಸೆ ಇದೆ ತೈತ್ತಿರಿಯ ಉಪನಿಷತ್ತಿನಲ್ಲಿ. ಹಾಗೆಯೇ ಇಲ್ಲಿ ಮತ್ತೊಂದು ಅರ್ಥವನ್ನು ಹೇಳಬಹುದು. ಶ್ರುತಿ ಪರಿಷದಾಂ ಉತ್ತರೇಣ ಎಂಬುದಕ್ಕೆ ಶ್ರುತೋಪನಿಷತ್ಕರ ಉತ್ತರಗತಿ ಎಂದರೆ ಅರ್ಚಿರಾದಿ ಮಾರ್ಗ ಅನ್ನುವ ಅರ್ಥವನ್ನು ಹೇಳಬಹುದು. ಶ್ರುತೋಪನಿಷತ್ಕರು ಎಂದರೆ ಭಗವಂತನ ಯಾಥಾತ್ಮ್ಯವನ್ನು ತಿಳಿದಂತಹ ಜ್ಞಾನಿಗಳು ಅಥವಾ ಪ್ರಪನ್ನರು ಅಂತ ಹೇಳಬಹುದು. ಹಾಗೆಯೇ ಓಂಕಾರದ ಉಪಾಸನೆಯನ್ನು ಮೂರು ಮಾತ್ರೆಗಳಿಂದ ಮಾಡಿದರೆ ಮೋಕ್ಷವೇ ಸಿಗುವುದು ಅಂತ ಉಪನಿಷತ್ತು ಸ್ಪಷ್ಟವಾಗಿ ತಿಳಿಸುತ್ತೆ. ಯಃ ಪುನಃ ತ್ರಿಮಾತ್ರೇಣ ಓಮಿತ್ಯ ಅನೇನೈವಾಕ್ಷರೇಣ ಪರಮಪುರುಷಮಭಿಧ್ಯಾಯೀತ ಸ ಸಾಮಭಿರುನ್ನೀಯತೆ ಬ್ರಹ್ಮಲೋಕಂ ಅಂತ ಹೇಳಿಬಿಟ್ಟು ಒಂದು ಮಾತ್ರೆಯಿಂದ ಉಪಾಸನೆ ಮಾಡಿದರೆ ಈ ಐಹಿಕ ಫಲಗಳು, ಎರಡು ಮಾತ್ರೆಯಿಂದ ಮಾಡಿದರೆ ಸ್ವರ್ಗಾದಿ ಫಲಗಳು ಕೂಡ, ಮೂರು ಮಾತ್ರೆಯಿಂದ ಉಪಾಸನೆ ಮಾಡಿದರೆ ಸಾಕ್ಷಾತ್ ಮೋಕ್ಷವೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಉಪನಿಷತ್ತು ಅದನ್ನು ಅದ್ಭುತವಾಗಿ ಸ್ತೋತ್ರ ಮಾಡುತ್ತೆ. ಹೀಗೆ ಇದೆಲ್ಲವೂ ಅದರ ಮಹಿಮೆ. ಅದನ್ನು ಉದ್ಘಾತೇನ ಶ್ರುತಿ ಪರಿಷದಾಮುತ್ತರೇಣ ಅಭಿಮುಖ್ಯಂ, ಅಂತಹ ಪ್ರಣವ ಓಂಕಾರ ಅಂತ ಹೇಳುವುದು ಸರ್ವ ವೇದಗಳ ಸಾರವಾಗಿರುವುದು. ಆ ಓಂಕಾರವು ಪರಮಪುರುಷಾರ್ಥವಾದ ಪುರುಷಾರ್ಥದ ಒಂದು ಪ್ರದರ್ಶಕವಾಗಿದೆ ಆ ಓಂಕಾರ ಅಂತೂ ಹೇಳುವುದು. ಆ ಪರಮ ಪುರುಷಾರ್ಥದಲ್ಲಿ ಆಭಿಮುಖ್ಯಂ ದಿಶತಿ, ತತ್ಪರತೆಯನ್ನು ಭಗವಂತ ಕರುಣಿಸ್ತಾನೆ ಅಂದರೆ ಅಂತಹ ಚೇತನನಿಗೆ ಮೋಕ್ಷವನ್ನೇ, ಅವನು ಮುಮುಕ್ಷವೇ ಆಗಿಬಿಟ್ಟು ಅವನಿಗೆ ಮೋಕ್ಷವೇ ಬೇಕಾಗಿದ್ದು, ಬೇರೆ ಯಾವುದೂ ಅವನಿಗೆ ಬೇಕಾಗಿರೋದಿಲ್ಲ. ಆದ್ದರಿಂದ ಅವನಿಗೆ ಪರಮ ಭಗವಂತನ ಅನುಗ್ರಹದ ಕಾರಣ ಪ್ರಪನ್ನನಾಗಿ ಪರಮ ಪುರುಷಾರ್ಥವನ್ನೇ ಅವನ ಕಡೆಯಲ್ಲಿ ಪಡೆಯುವನು ಅನ್ನುವಂತಹ ಭಾವನೆಯನ್ನು ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನ್ ನಮಗೆ ತೋರಿಸ್ತಾರೆ. ಇದೆಲ್ಲವೂ ದಯಾದೇವಿಯ ಪ್ರಭಾವವೇ ಅನ್ನುವುದು. ದೈವಾತ್ ಪ್ರಾಪ್ತೆ ವೃಷಗಿರಿ ತಟಂ ದೇಹಿನಿ ತ್ವನ್ನಿಧಾನಾತ್ ಸ್ವಾಮಿನ್ ಪಾಹೀತಿ ಅವಶವಚನೆ ವಿಂದತಿ ಸ್ವಾಪಮಂತ್ಯಂ ದೇವಶ್ರೀಮಾನ್ ದಿಶತಿ ಕರುಣೆ ದೃಷ್ಟಿಮಿಚ್ಛನ್ ತ್ವದೀಯಾಂ ನಿನ್ನ ಒಂದು ಕಟಾಕ್ಷವನ್ನು ಇಚ್ಛಿಸಿಯೇ ಅದನ್ನೆಲ್ಲ ಮಾಡ್ತಾನವನು. ಉದ್ಘಾತೇನ ಶ್ರುತಿ ಪರಿಷದ ಮುತ್ತರೇಣ ಅಭಿಮುಖ್ಯಂ ಅಂತ ಹೇಳಿಬಿಟ್ಟು ಅದ್ಭುತವಾಗಿ ದಯಾದೇವಿಯ ಸ್ತೋತ್ರವನ್ನು ಮಾಡ್ತಾರೆ. ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.